ಆಗ ಹೊಸದಾಗಿದ್ದರಿಂದ ಸರಿಯಾಗಿ ಮೇವು ತಿನ್ನಲ್ಲ, ನೀರು ಕುಡಿಯಲ್ಲ. ಇಂಥ ಸಮಯದಲ್ಲಿ ನೀರಿನ ಜೊತೆ ಬೆಲ್ಲ ಬೆರೆಸಿ ಕುಡಿಸಬೇಕು. ಕ್ರಮೇಣ ಬೆಲ್ಲದ ಪ್ರಮಾಣವನ್ನು ಕಡಿಮೆ ಮಾಡಿ ಒಂದು ವಾರವೆನ್ನುವಷ್ಟರಲ್ಲಿ ನಿಲ್ಲಿಸಬೇಕು. ಹಸು ಅಥವಾ ಎಮ್ಮೆಗಳಿಗೆ ದಿನಕ್ಕೆ 45-60 ಲೀಟರ್ ನೀರು ಕುಡಿಯಲು ಬೇಕು. ನಿಮ್ಮಲ್ಲಿರುವ ಜಾನುವಾರುಗಳಿಗನುಸಾರವಾಗಿ ಅಷ್ಟೂ ದನಗಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮೊದಲು ಮಾಡಿಕೊಳ್ಳಿ. ತಿನ್ನುವುದು, ಕುಡಿಯುವುದು, ವಿಸರ್ಜನೆಯಾಗುವುದು, ಈ ಮೂರೂ ಸರಿ ಇದ್ದರೆ ಅರ್ಧಕ್ಕರ್ಧ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ. ಹೊಂಡದ ನೀರು, ಕೊಳಕು ತೊಟ್ಟಿಯ ನೀರು, ನಿಂತ ನೀರು, ರಸ್ತೆ ಬದಿಯ ನೀರು ಇವನ್ನೆಲ್ಲ ಕುಡಿಸಬೇಡಿ. ಕಣ್ಣಿಗೆ ಕಾಣದ ಸಾಕಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊತ್ತೊಯ್ಯುವ ನೀರು ನಮ್ಮ ಹಸುಗಳ ಆರೋಗ್ಯ ಕೆಡಿಸುವಲ್ಲಿ ಸ್ವಲ್ಪವೂ ತಡ ಮಾಡಲ್ಲ. ಆದ್ದರಿಂದ ಶುದ್ಧವಾದ ನೀರು ಕೊಡುವುದು ಅವಶ್ಯಕ. ಪ್ರಾಣಿಗಳ ಸೆಲ್ಯುಲರ್ ರಚನೆಗೆ ನೀರು ಅತ್ಯಗತ್ಯ. ಜೀವಕೋಶಗಳ ಆರೋಗ್ಯಕ್ಕೆ ನೀರಿನ ಮಟ್ಟ, ಗುಣಮಟ್ಟ ಅತ್ಯಗತ್ಯ. ಜೀವಕೋಶಗಳಲ್ಲಿನ ನೀರು ಸಾಕಷ್ಟಿಲ್ಲದಿದ್ದಾಗ ಜೀವಕೋಶಗಳು ನಾಶವಾಗಲು ಪ್ರಾರಂಭವಾಗುತ್ತವೆ ಮತ್ತು ಅಂತಿಮವಾಗಿ ಕುಸಿಯುತ್ತವೆ. ಇದರಿಂದಾಗಿ ಪ್ರಾಣಿಗಳು ಸಾಯಬಹುದು. ನೀರು ಪೋಷಕಾಂಶಗಳನ್ನು ಒಯ್ಯುತ್ತದೆ. ಜೀವಕೋಶಗಳಲ್ಲಿನ ನೀರು ಸಾಕಷ್ಟಿಲ್ಲದಿದ್ದಾಗ ಜೀವಕೋಶಗಳು ನಾಶವಾಗಲು ಪ್ರಾರಂಭವಾಗುತ್ತವೆ ಮತ್ತು ಅಂತಿಮವಾಗಿ ಕುಸಿಯುತ್ತವೆ. ಇದರಿಂದಾಗಿ ಪ್ರಾಣಿಗಳು ಸಾಯಲೂಬಹುದು. ನೀರು ಪೋಷಕಾಂಶಗಳನ್ನು ಒಯ್ಯುತ್ತದೆ. ಪ್ರಾಣಿ ಅಥವಾ ಮಾನವ ದೇಹದಲ್ಲಿ ಮತ್ತು ಸಸ್ಯಗಳಲ್ಲಿ ಪೋಷಕಾಂಶಗಳನ್ನು ಸಾಗಿಸುವ ವಿಧಾನ ನೀರು. ನೀರು ದೇಹದಾದ್ಯಂತ ಪೋಷಕಾಂಶಗಳನ್ನು ಸಾಗಿಸುತ್ತವೆ ಮತ್ತು ತ್ಯಾಜ್ಯವನ್ನು ಸಹ ತೆಗೆದುಹಾಕುತ್ತವೆ. ನೀರಿಲ್ಲದೆ ನಾವು ನಿರ್ಜಲೀಕರಣಗೊಳ್ಳುತ್ತೇವೆ, ಅದು ಸಾವಿಗೆ ಕಾರಣವಾಗಬಹುದು. ನಾವು ಅಥವಾ ಜಾನುವಾರುಗಳು ಸೇವಿಸುವ ಆಹಾರದಲ್ಲಿ ಒಳಗೊಂಡಿರುವ ಎಲ್ಲಾ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳು ದೇಹವನ್ನು ಸುಸ್ಥಿತಿಯಲ್ಲಿ ಇಡುತ್ತದೆ, ಪ್ರತಿಯೊಂದು ಭಾಗವನ್ನು ಪೋಷಿಸುತ್ತವೆ. ನೀರಿಲ್ಲದೆ ಕೆಲಸ ಅಸಾಧ್ಯ. ಇಂತಹ ಹತ್ತಾರು ಕಾರಣಗಳಿಗಾಗಿ ನೀರು ನಮಗೆ ಹಾಗೂ ನಮ್ಮ ಜಾನುವಾರುಗಳಿಗಾಗಿ ಅತ್ಯಗತ್ಯ. ಆದ್ದರಿಂದ ನಮ್ಮ ದನಗಳಿಗೆ ಶುದ್ಧವಾದ ಸಾಕಷ್ಟು ನೀರು ಒದಗಿಸುವತ್ತ ನಾವು ಗಮನ ಹರಿಸಬೇಕು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಿಯ ಕೇಳುಗರೆ, ಪ್ರಕಟಿತ ಕಾರ್ಯಕ್ರಮ 7:45 ಪ್ರಸಾರವಾಗಬೇಕಿದ್ದ ಪ್ರಸಾರ ಭಾರತೀಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ಪೆಂಪತಿ ಅವರಿಂದ ಸಂದರ್ಶನ ಈ ರಾತ್ರಿ 9:00 ಪ್ರಸಾರವಾಗುವುದು ಹಾಗೂ 10:30 ಕ್ರೀಡಾಲೋಕ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮ ಬದಲಾವಣೆ ಪರಿಶೀಲಿಸಿ ಪ್ರಸಾರ ಭಾರತೀಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ಪೆಂಪತಿ ಅವರೊಂದಿಗಿನ ಸಂದರ್ಶನ ಇಂದು ರಾತ್ರಿ 9:00 ಪ್ರಸಾರವಾಗುವುದು ಹಾಗೂ ಕ್ರೀಡಾಲೋಕ ಕಾರ್ಯಕ್ರಮ ಇಂದು ರಾತ್ರಿ 10:30 ಪ್ರಸಾರವಾಗುವುದು. ಆಕಾಶವಾಣಿ ಕಾರವಾರ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800425866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ